ರೇಬಿಸ್ ರೋಗವಿರುವ ಪ್ರಾಣಿಗಳಲ್ಲಿ ನಾವು ಅನೇಕ ರೀತಿಯ ಲಕ್ಷಣಗಳನ್ನ ಕಾಣಬಹುದು. ಮೊಟ್ಟ ಮೊದಲನೇದಾಗಿ ಈ ಸಾಕಿದ ನಾಯಿಗಳಾದ್ರೆ ಏನಾಗುತ್ತೆ ಅಂದ್ರೆ ಆ ಪ್ರಾಣಿಗಳಲ್ಲಿ ಸ್ವಭಾವದಲ್ಲಿ ಬದಲಾವಣೆ ಕಾಣಿಸ್ಕೊಳ್ಳುತ್ತೆ, ಮತ್ತೆ ಬಾಯಿಯಿಂದ ನಿರಂತರವಾಗಿ ಜೊಲ್ ಸುರಿತಾ ಇರುತ್ತೆ, ವಿಪರೀತವಾಗಿ ಅಂತಾನೆ ಹೇಳ್ಬೋದು. ಮತ್ತೆ ಬೇರೆ ಪ್ರಾಣಿಗಳನ್ನ ಅವು ವಿನಾಕಾರಣ ಆಡಿಸ್ಕೊಂಡು ಹೋಗುವಂಥದ್ದು, ಕಚ್ಚುವಂಥದ್ದು, ದುರ್ಗುಟ್ಕೊಂಡು ನೋಡೋ ಅಂಥದ್ದು, ಆಹಾರ ತಿನ್ನಲ್ಲ, ನೀರ್ ಕುಡಿಯಲ್ಲ, ಮತ್ತೆ ಯಾವುದೇ ಪ್ರಚೋದನೆ ಕೂಡ ಇಲ್ಲದೆ ಸುಮ್ನೆ ಬೊಗಳ್ತಾ ಇರೋದು, ಏನಾದ್ರೂ ನೋಡಿದ್ರೆ ಕಚ್ಚಕ್ ಹೋಗೋದು, ಈ ತರ ಎಲ್ಲ ಇರುತ್ತೆ. ಇದರಲ್ಲಿ ನಾವು ಎರಡು ವಿಂಗಡಣೆ ಮಾಡಬಹುದು ಈ ರೋಗ ಲಕ್ಷಣಗಳನ್ನ ಈ ನಾಯಿಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಒಂದು ಉಗ್ರ ರೂಪದ ರೋಗ ಲಕ್ಷಣ ಮತ್ತೆ ಇನ್ನೊಂದು ಸೌಮ್ಯ ರೂಪ ಅಂತ ಹೇಳ್ತೀವಿ. ಈ ಸೌಮ್ಯ ರೂಪದಲ್ಲಿ ಏನಾಗತ್ತೆ ಅಂದ್ರೆ ಈ ಪ್ರಾಣಿಗಳು ಬಹಳ ಸೈಲೆಂಟ್ ಆಗ್ಬಿಡ್ತವೆ, ಯಾವುದೇ ರೀತಿ ಅವುಗಳಿಂದ ಯಾವುದೇ ಒಂದು ಜಾಸ್ತಿ ಬೊಗಳೋದು ಅಥವಾ ಏನಾದ್ರೂ ಕಚ್ಚುವಂಥದ್ದು ಯಾವುದೇ ಒಂದು ಲಕ್ಷಣಗಳನ್ನ ಕಾಣೋದಿಲ್ಲ. ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಸುಮ್ಮನೆ ಕೂತಿರ್ತವೆ, ಬರೀ ಬಾಯಿಂದ ಜೊಲ್ ಸುರಿಸ್ತಾ ಇರುತ್ತೆ, ಆಹಾರ ನೀರು ತಗೊಳ್ಳೋದಿಲ್ಲ, ಇಷ್ಟೇ ನೋಡ್ತೇವೆ. ಆದ್ರೆ ಈ ಉಗ್ರ ರೂಪದಲ್ಲಿ ಏನಾಗುತ್ತೆ ಅಂತಂದ್ರೆ ಬಹಳ ಅವು ಒಂಥರ ಏನ್ ಹೇಳ್ತೀವಿ ನಾವು, ಕೆರಳೋದು, ಉಗ್ರವಾಗಿ ವರ್ತಿಸೋದು, ಸಿಕ್ಕಿದೆ ಎಲ್ಲಾ ವಸ್ತುಗಳನ್ನ ಕಚ್ಚುವಂಥದ್ದು, ಯಜಮಾನನ ಅಥವಾ ಗೊತ್ತಿರುವಂತ ಮನುಷ್ಯರನ್ನೇ ಗುರುತಿಸದೇ ಇರುವಂತದ್ದು, ಗಾಳಿಯಲ್ಲಿ ಏನೋ ವಸ್ತು ಇದೆ ಅಂತ ಅಂತ ಅನ್ಕೊಂಡು ಅದನ್ನ ಕಚ್ಚಕ್ ಹೋಗ್ತಾ ಇರೋದು, ಹಿಡಿಯಕ್ ಹೋಗ್ತಾ ಇರೋದು, ಮತ್ತೆ ಅಕ್ಕಪಕ್ಕ ಇರುವಂತ ಮಣ್ಣು ಕಲ್ಲು ಅವುಗಳನ್ನೆಲ್ಲ ಕಚ್ಚುವಂಥದ್ದು, ಮತ್ತೆ ವಿಪರೀತವಾಗಿ ಜೊಲ್ ಸುರಿಸುವಂಥದ್ದು. ಮತ್ತೆ ಇಲ್ಲಿ ಇನ್ನೊಂದು ಏನಾಗತ್ತೆ ಅಂತಂದ್ರೆ ಈ ಪ್ರಾಣಿಗಳಲ್ಲಾಗ್ಬೋದು ಅಥವಾ ಮನುಷ್ಯರಲ್ಲಾಗ್ಬೋದು ಈ ರೋಗ ಲಕ್ಷಣದಲ್ಲಿ ಒಂದು ಅವುಗಳ ಈ ಪಾರ್ಶ್ವವಾಯು ಆಗತ್ತೆ ಅಂತ ನಾ ಹೇಳಿದೆ. ಅಂದ್ರೆ ಗಂಟಲಿನ ಭಾಗದಲ್ಲಿ ಸ್ನಾಯುಗಳ ಪಾರ್ಶ್ವವಾಯು ಆಗೋದ್ರಿಂದ ಅವಕ್ಕೆ ಆಹಾರ ಮತ್ತೆ ನೀರನ್ನು ಸೇವಿಸಲು ಆಗಲ್ಲ, ಯಾಕಂದ್ರೆ ಆ ಮಸಲ್ಸ್ ಎಲ್ಲ ಪ್ಯಾರಾಲಿಸಿಸ್ ಆಗ್ಬಿಟ್ಟಿರುತ್ತೆ. ಸೊ ಅದಕ್ಕಾಗಿ ಅವಕ್ಕೆ ಏನಂದ್ರೆ ತುಂಬಾ ನೋವು ಅನುಭವಿಸ್ತವೆ ಆಹಾರ ಅಥವಾ ನೀರ್ ಕುಡಿಬೇಕಂದ್ರೆ. ಅದಕ್ಕೆ ಆ ಪ್ರಾಣಿಗಳಿಗೆ ಈ ಆಹಾರ ಅಥವಾ ನೀರ ನೋಡಿದ್ರೆ ತುಂಬಾ ಭಯ ಆಗತ್ತೆ. ಸೊ ಅದಕ್ಕೆ ಕೂಡ ಈ ರೋಗಕ್ಕೆ ನಾವು ಹೈಡ್ರೋಫೋಬಿಯಾ ಅಂತ ಕೂಡ ಹೇಳ್ತೀವಿ, ಅಂದ್ರೆ ನೀರನ್ನ ಕಂಡ್ರೆ ಭಯ. ಇದು ಮನುಷ್ಯರಲ್ಲೂ ನೋಡ್ತೀವಿ ಈ ರೋಗ ಲಕ್ಷಣ, ನಾವು ಮತ್ತೆ ಪ್ರಾಣಿಗಳಲ್ಲೂ ಕೂಡ ನೋಡ್ತೇವೆ. ಅಂದ್ರೆ ಈ ನೀರನ್ನ ಕಂಡ್ರೆ ಭಯ ಪಡುವಂತದ್ದು, ತುಂಬಾ ಭಯ ಪಡ್ತವೆ. ಮತ್ತೆ ಅಂತಿಮವಾಗಿ ಈ ಪಾರ್ಶ್ವವಾಯು ಉಂಟಾಗಿ ಈ ಪ್ರಾಣಿಗಳು ಸಾವನ್ನ ಒಪ್ತವೆ, ಪ್ಯಾರಾಲಿಸಿಸ್ ಆಗ್ಬಿಟ್ಟು. ಅಂದ್ರೆ ಈ ರೇಬಿಸ್ ರೋಗ ಇದೆ ಅಂತ ಹೇಗೆ ಖಚಿತ ಮಾಡ್ಕೋಬಹುದು ಅಂತೇಳಿ, ಇದನ್ನ ನಮ್ಮ ರೈತ ಬಾಂಧವರು ಎರಡು ರೀತಿಲಿ ಖಚಿತಪಡಿಸ್ಕೋಬಹುದು. ಒಂದು ನಾನು ಹೀಗೆ ಮೊದಲೇ ಹೇಳಿದ ರೋಗ ಲಕ್ಷಣಗಳಿಂದ, ನಮ್ಮ ಪ್ರಾಣಿಗಳಲ್ಲಿ ಅಥವಾ ಮನುಷ್ಯರಲ್ಲಿ ಈ ತರ ಯಾವ್ದಾದ್ರೂ ರೋಗ ಲಕ್ಷಣಗಳು ಕಾಣಿಸಿದ್ರೆ, ಮನುಷ್ಯರಲ್ಲಿ ನಾಯಿ ಕಚ್ಚಿದ್ದು ಅಥವಾ ಯಾವ್ದ್ರಿಂದ ಪ್ರಾಣಿಯಿಂದ ಕಚ್ಚಿಸ್ಕೊಂಡಂತ ಒಂದು ಪರಿಸ್ಥಿತಿ ಇದ್ರೆ, ಅಥವಾ ಪ್ರಾಣಿಗಳಲ್ಲಿ ಈ ತರಹದ ಒಂದು ರೋಗ ಲಕ್ಷಣಗಳು ಕಾಣಿಸ್ತಾ ಇದ್ರೆ ಅವಾಗ ಕೂಡ ನಾವು ಸಂದೇಹ ಪಡ್ಬಹುದು. ಮತ್ತೆ ಇನ್ನೊಂದು ಪ್ರಯೋಗಾಲಯದಲ್ಲಿ ಇದನ್ನ ಪರೀಕ್ಷೆ ಮಾಡಿಸ್ಬೇಕು. ಇದಕ್ಕೋಸ್ಕರ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಪಶುವೈದ್ಯಕೀಯ ಕಾಲೇಜು ಬೆಂಗಳೂರಿನಲ್ಲಿ ರೇಬಿಸ್ ಲ್ಯಾಬ್ ಅಂತ ಇದೆ, ಸೂಕ್ಷ್ಮಾಣುಜೀವಿ ಶಾಸ್ತ್ರ ವಿಭಾಗದಲ್ಲಿ. ಅಲ್ಲಿ ಸತ್ತ ನಾಯಿಯ ಮೆದುಳನ್ನು ಪರೀಕ್ಷೆ ಮಾಡಿ ಅಥವಾ ಈ ನಾಯಿಗಳ ಜೊಲ್ಲು ಮತ್ತೆ ಬೆನ್ನು ಮೂಳೆಯ ದ್ರವದಿಂದ ಕೂಡ ಈ ರೋಗವನ್ನ ಪತ್ತೆ ಹಚ್ಚಬಹುದು. ಇನ್ನು ಮುಖ್ಯವಾಗಿ ಈ ರೇಬಿಸ್ ರೋಗದ ವಿರುದ್ಧ ಒಂದೇ ಒಂದು ನಮಗೆ ಪರಿಹಾರ ಅಂದ್ರೆ ಅದನ್ನ ತಡೆಗಟ್ಟೋದು. ಹೌದು, ಅಂದ್ರೆ ಬರದಂಗೆ ಮಾಡೋದೇ ಮುಖ್ಯ ಅಂತ ಹೇಳ್ತಿದೆ. ಹೇಗೆ ತಡೆಗಟ್ಟಬಹುದು ರೇಬಿಸ್ ರೋಗವನ್ನ ಅಂತೀರಿ? ನಾನು ರೈತ ಬಾಂಧವರಿಗೆಲ್ಲ ಇಷ್ಟು ತನಕ ಹೇಳ್ತಾ ಇದ್ದೆ ಇದೆಷ್ಟು ಒಂದು ಭಯಾನಕ ರೋಗ, ಮಾರಣಾಂತಿಕ ರೋಗ ಅಂತ ಎಲ್ಲ, ಅದನ್ನ ಇದನ್ನೆಲ್ಲ ಕೇಳ್ಬಿಟ್ಟು ನಮ್ಮ ರೈತ ಬಾಂಧವರು ಬಹಳ ಭಯ ಪಡುವಂತ ಅಗತ್ಯ ಖಂಡಿತವಾಗೂ ಇಲ್ಲ. ಯಾಕೆಂದ್ರೆ ನಾವು ಕೆಲವೇ ಕೆಲವು ಮುನ್ನೆಚ್ಚರಿಕೆಗಳನ್ನ ನಮ್ಮ ಜೀವನದಲ್ಲಿ ತಗೊಳ್ಕೊಳ್ಳೋದ್ರಿಂದ ಈ ರೋಗವನ್ನ ಬಹಳ ಸುಲಭವಾಗಿ ತಡೆಗಟ್ಟಬಹುದು. ಅದಕ್ಕೆ ಮತ್ತೆ ಈ ರೋಗಕ್ಕೆ ಚಿಕಿತ್ಸೆ ಪರಿಣಾಮಕಾರಿ ಅಲ್ಲ, ನಾ ಮೊದಲೇ ಹೇಳಿದ ಹಾಗೆ. ಮತ್ತೆ ಇದನ್ನ ತಡೆಗಟ್ಟೋದು ಒಂದೇ ನಮ್ಮ ಮಾರ್ಗ ಅಥವಾ ಮಾರ್ಗೋಪಾಯ ಅಂತ ಕೂಡ ನಾವು ಹೇಳ್ಬೋದು. ಈ ರೇಬಿಸ್ ರೋಗಾಣು ನಾನು ಮೊದಲೇ ಹೇಳಿದಾಗೆ ಬಹಳ ಸೂಕ್ಷ್ಮ, ಅದು ಮನುಷ್ಯನ ದೇಹದವರೆಗೆ ಸೂರ್ಯನ ಕಿರಣಗಳು ಕೂಡ ಬಿದ್ರೂ ಕೂಡ ನಾಶ ಆಗೋಗುತ್ತೆ. ಆದ್ರಿಂದ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಈ ನಾಯಿ ಅಥವಾ ಇತರ ಪ್ರಾಣಿಗಳು ಕಚ್ಚಿದಾಗ ಆ ಗಾಯವನ್ನ ಯಾವ ರೀತಿ ನಾವು ಸ್ವಚ್ಛ ಮಾಡ್ಕೋಬೇಕು, ಮತ್ತೆ ಈ ಪ್ರಾಣಿಗಳಿಂದ ಕಚ್ಚಿಸ್ಕೊಂಡಾಗ ಲಸಿಕೆ ಹಾಕಿಸ್ಕೊಳ್ಳುವಂಥದ್ದು, ಅಥವಾ ನಮ್ಮ ಮನೆಯಲ್ಲಿ ಸಾಕು ನಾಯಿ ಇದ್ರೆ ಅದಕ್ಕೆ ಮೊದಲಿಗೆ ಅದಕ್ಕೆ 3 ತಿಂಗಳು ಆದ ತಕ್ಷಣ

ಖಂಡಿತ. ಈ ನಾಯಿ ಕಚ್ಚಿದ ನಂತರ ನಾವು ಪ್ರಥಮ ಚಿಕಿತ್ಸೆ ಅಂತ ಏನ್ ಮಾಡ್ತೀವಿ ಅನ್ನೋದು ಅಂದ್ರೆ ವೈದ್ಯರನ್ನ ಕಾಣುವಂಥದ್ದು ಒಂದು, ಮತ್ತೆ ಅವರ ವೈದ್ಯರ ಒಂದು ಸಲಹೆಯನ್ನ ತಗೊಂಡು ಲಸಿಕೆಯನ್ನ ಹಾಕಿಸ್ಕೊಳ್ಬೇಕಾಗತ್ತೆ. ಮತ್ತು ಈ ಲಸಿಕೆ ಹೇಗೆ ಅಂದ್ರೆ ಒಂದು ಅದು ನಿಯಮಿತವಾದ ಒಂದು ಕಾಲಮಾನದಲ್ಲಿ ಇದನ್ನ ಕೊಡ್ಬೇಕಾಗತ್ತೆ. ಇದನ್ನ ಅದು ಸಾಕು ನಾಯಿಯಿಂದ ಕಚ್ಚಿದ್ರೆ ಸ್ವಲ್ಪ ಅಪಾಯ ಕಡಿಮೆ ಇರುತ್ತೆ. ಅವ್ರೇನಾದ್ರೂ ಸಾಕು ನಾಯಿಗೆ ವರ್ಷ ವರ್ಷಕ್ಕೆ ರೇಬಿಸ್ ಲಸಿಕೆ ಹಾಕ್ಸಿದ್ದರೆ ಈ ರೇಬಿಸ್ ರೋಗ ಬರುವಂತ ಸಾಧ್ಯತೆ ಬಹಳ ಬಹಳ ಕಡಿಮೆ ಅಂತಾನೆ ಹೇಳ್ಬೋದು. ಮತ್ತೆ ಬೇರೆ ನಾಯಿ, ನಮಗೆ ಗೊತ್ತಿಲ್ಲದಿರೋಂತ ನಾಯಿ ಅಥವಾ ಬೀದಿ ನಾಯಿ ಎಲ್ಲ ಕಚ್ಚಿದ ಅಂತ ಸಮಯದಲ್ಲಿ ನಾವು ಮೊದಲು ವೈದ್ಯರನ್ನ ಕಂಡು ಲಸಿಕೆಯನ್ನ ಪ್ರಾರಂಭಿಸಬೇಕಾಗತ್ತೆ. ಅವರು ಮತ್ತೆ ಅವ್ರು ಹೇಳಿರುವಂತಹ ದಿನಾಂಕದಂದು ತಪ್ಪದೆ ನಾವು ಲಸಿಕೆಯನ್ನ ಹಾಕ್ಸ್ಕೊಳ್ಬೇಕಾಗತ್ತೆ. ಅಂದ್ರೆ ಇದರಲ್ಲಿ ಹೇಗೆ ಅಂತಂದ್ರೆ ನಾಯಿ ಕಚ್ಚಿದ ದಿನ ಅದನ್ನ ಜೀರೋ ದಿನ ಅಂತ ಕನ್ಸಿಡರ್ ಮಾಡ್ತಾರೆ ಆವತ್ತು. ಆಮೇಲೆ ಮೂರನೇ ದಿನ, ಆಮೇಲೆ ಏಳನೇ ದಿನ, ಹದಿನಾಲ್ಕು, ಇಪ್ಪತ್ತೆಂಟು, ಮತ್ತು ಕೊನೆಗೆ 90ನೇ ದಿನ. ಹೀಗೆ ಒಂದು ನಿಯಮಿತ ಕಾಲ ಇರುತ್ತೆ. ಅದೇ ರೀತಿ ನಾವು ಒಂದನ್ನು ಕೂಡ ತಪ್ಪಿಸದೆ ಲಸಿಕೆಯನ್ನ ಹಾಕ್ಸ್ಕೊಳ್ಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಈ ನಾಯಿ ಕಡಿತದಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಅದರಲ್ಲಿ ವಿಶೇಷವಾಗಿ ನಮ್ಮ ಮಕ್ಕಳು ಏನು ಅಂಶಗಳ ಕಡೆಗೆ ಗಮನ ಕೊಡಬೇಕು ಅಂತೀರಿ? ಖಂಡಿತವಾಗಿ ಇದು ಎಲ್ಲಾ ಮಕ್ಕಳು ಕೂಡ ಸಾಮಾನ್ಯವಾಗಿ ಮಾಡುವಂತ ತಪ್ಪು. ಯಾಕಂದ್ರೆ ಮಕ್ಕಳಿಗೆಲ್ಲ ನಮ್ಗೆ ಗೊತ್ತು, ಎಲ್ಲರೂ ಬಹಳ ಬ್ಯುಸಿ ಆಗಿರ್ತಾರೆ. ನಮ್ಮ ರೈತ ಬಾಂಧವರು ಆಗ್ಬೋದು, ಪಟ್ಟಣದಲ್ಲಿರೋ ಜನರ ಆಗ್ಬೋದು, ಉದ್ಯೋಗಸ್ಥರಾಗ್ಬೋದು, ಮಕ್ಕಳ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಸಮಯ ಇರೋದಿಲ್ಲ. ಆಗ ಏನಾಗತ್ತೆ ಅಂದ್ರೆ ಈ ಮಕ್ಕಳೆಲ್ಲ ಈ ಸಾಕು ಪ್ರಾಣಿಗಳಾದ ನಾಯಿಗಳ ಮೇಲೆ ಅತಿಯಾದ ಪ್ರೀತಿ ಇರುತ್ತೆ ಅವ್ರಗಳಿಗೆ. ನಮ್ಗೆ ಮೊದಲೇ ನಾವು ಕೇಳಿದೀವಿ, ಮಾನವ ಸಾಕಿದ ಮೊದಲ ಪ್ರಾಣಿ ಅಂದ್ರೆ ನಾಯಿ ಅಂತ ಹೇಳ್ತೀವಿ. ಮತ್ತೆ ಅದು ಅತ್ಯಂತ ಮನುಷ್ಯನ ನಿಕಟ ವರ್ತಿ ಸಹ ಹೇಳ್ಬೋದು, ಒಂದು ನೆಂಟ ಅಂತಾನೆ ಹೇಳ್ಬೋದು. ಇದರಿಂದ ಜೊತೆಗೆ ಅತೀ ಸಲಿಗೆ ಇರುತ್ತೆ ಮಕ್ಕಳಿಗೆ. ಆದ್ರಿಂದ ನಾವು ಮಕ್ಕಳಿಗೆ ಹೇಳ್ಬೇಕಾಗತ್ತೆ, ಅತೀ ಸಲಿಗೆ ಒಳ್ಳೆಯದಲ್ಲ ಒಂದು. ಮತ್ತೆ ಈ ಮಕ್ಕಳನ್ನ ನಾವು ಹೆಚ್ಚಾಗಿ ನೋಡಿರ್ತೀವಿ, ಈ ನಾಯಿಗಳಿಗೆ ಊಟ ತಿನ್ಸುವಂಥದ್ದು ಅವ್ರ ಕೈಯಿಂದಾನೆ, ಮತ್ತೆ ಆ ನಾಯಿಗಳನ್ನ ರೇಗಿಸುವಂಥದ್ದು, ಅದ್ರ ಬಾಯಲ್ಲಿ ಕೈ ಇಟ್ಟು ರೇಗಿಸುವಂಥದ್ದು, ಮತ್ತೆ ಈ ತರದೆಲ್ಲ ಮಾಡ್ತಾರೆ. ಅದನ್ನ ನಾವು ಮಾಡಬಾರ್ದು ಅಂತ ಈ ಮಕ್ಕಳಿಗಳಿಗೆ ಹೇಳ್ಬೇಕಾಗತ್ತೆ. ಅಂದ್ರೆ ನಾಯಿನ ಕೆಣಕೋದು, ಕೀಟ್ಲೆ ಮಾಡೋದು, ಅಥವಾ ಈ ಮಲಗಿರೋ ಅಂತ ನಾಯಿ, ಅಥವಾ ಆಹಾರ ಸೇವಿಸ್ತಾ ಇರೋಂತ ನಾಯಿ ಇರ್ಬೋದು, ಅಥವಾ ನಮ್ಮ ಬೀದಿಯಲ್ಲಿ ಮರಿ ಹಾಕಿರೋಂತ ನಾಯಿ ಇರ್ಬೋದು, ಅಥವಾ ಯಾವ್ದಾದ್ರು ನಾಯಿಗಳು ಪರಸ್ಪರ ಕಚ್ಚಾಡ್ತಿರೋಂತ ಸಂದರ್ಭ ಇರ್ಬೋದು, ಅಂತ ನಾಯಿಗಳಿಂದ ನಾವು ಮಕ್ಕಳಿಗೆ ಮೊದಲೇ ಹೇಳ್ಬೇಕು, ನೀವು ದೂರ ಇರಿ ಅಂತ ಅನ್ಬಿಟ್ಟು. ಮತ್ತೆ ಯಾವಾಗ್ಲೂ ಅಷ್ಟೇ, ನಮ್ಮ ಕಡೆ ಯಾವ್ದಾದ್ರು ನಾಯಿ, ನಾವು ಬೀದಿಯಲ್ಲಿ ಹೋಗ್ತಾ ಇರ್ತೀವಿ ಅನ್ಕೊಳ್ಳಿ, ಮಕ್ಕಳು ಒಬ್ಬಂಟಿಯಾಗಿ ಹೋಗ್ತಾ ಇರೋಂತ ಸಂದರ್ಭದಲ್ಲಿ ಯಾವ್ದಾದ್ರು ನಾಯಿ ತೀಕ್ಷ್ಣವಾಗಿ ಅವ್ರ ಕಡೆ ನೋಡ್ತಿರುತ್ತೆ, ಅವ್ರ ಕಡೆನೇ ಬೊಗಳುತ್ತಿರುತ್ತೆ ಅನ್ಕೊಳ್ಳಿ, ಆಗ ನಾವು ಕೂಡ ಅಲ್ಲಿ ನಿಂತ್ಬಿಟ್ಟು ಅದ್ರಲ್ಲಿ ಕಣ್ಣಿಟ್ಟು ನೋಡಬಾರ್ದು. ಆಗ ನಾಯಿಗೆ ಏನಾಗತ್ತೆ ಅಂತ ಅಂದ್ರೆ ಇನ್ನು ಅಂತವ್ರನ್ನ ಉದ್ರೇಕ ಆಗಿ ಅವ್ರನ್ನ ಕಚ್ಚಬೇಕು, ಅಥವಾ ಅವರಿಂದ ಏನಾದ್ರೂ ನನಗೆ ಅಪಾಯ ಆಗ್ಬೋದು ಅಂತ ಆ ಪ್ರಾಣಿಗೆ ಅನ್ಸುತ್ತೆ. ಆಗ್ಬಾರ್ದು. ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಪಾಡಿಗೆ ನಾವು ಒಂದ್ ಕಡೆ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟು ಆ ನಾಯಿ ಕಡೆ ದುರ್ಗುಟ್ಟು ನೋಡಬಾರ್ದು. ಮತ್ತೆ ಅದೇನಾದ್ರೂ ನಾಯಿ ನಮ್ ಕಡೆನೇ ಗಮನ ಹರಿಸಿ ಬೊಗಳಲ್ಲಿ ಆರಂಭಿಸಿದ್ರೆ ಜೋರಾಗಿ ಓಡೋಗಕ್ಕೆ ಹೋಗೋದು ಅಂತದ್ದು, ಹಿಂದೆ ತಿರುಗ್ಬಿಟ್ಟು ಓಡೋಗೋ ಅಂತದ್ದು ಅದೆಲ್ಲ ಮಾಡಬಾರ್ದು. ಅಲ್ಲೇ ನಿಧಾನವಾಗಿ ಹೋಗೋ ಅಂತದ್ದು, ಒಂದು ಕೈಯಲ್ಲಿ ಏನೋ ಒಂದು ಕೋಲ್ ಇಟ್ಕೊಳ್ಳೋ ಅಂತದ್ದು, ಅಥವಾ ನಮ್ಮ ಹತ್ರ ಒಂದು ಬಾಟಲ್ ನೀರಿದ್ರೆ ಅದನ್ನ ಅದ್ರ ಮೇಲೆ ಹೆರ್ಚುವಂಥದ್ದು, ಈ ತರ ಎಲ್ಲ ಮಾಡಿದ್ರೆ ಆ ನಾಯಿಗಳು ಏನ್ ಮಾಡುತ್ತೆ, ದೂರ ಹೊರಟೋಗ್ಬಿಡುತ್ತೆ. ಮತ್ತೆ ನಾವು ದೊಡ್ಡವರಿಂದ ಕೇಳಿದೀವಿ ಒಂದು ಮಾತು, ಬೊಗಳುವ ನಾಯಿ ಕಚ್ಚುವುದಿಲ್ಲ ಅಂತ. ಅದನ್ನೆಲ್ಲ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಖಂಡಿತ ಹೋಗ್ಬಾರ್ದು ಮಕ್ಕಳು. ಯಾಕಂದ್ರೆ ಕೆಲವೊಂದು ಸಂದರ್ಭದಲ್ಲಿ, ಅದರಲ್ಲೂ ಈ ಹುಚ್ಚುನಾಯಿ ರೋಗದ ವಿಚಾರದಲ್ಲಿ ಈ ಗಾದೆ ಮಾತು ಕೂಡ ಸುಳ್ಳಾಗ್ಬಹುದು. ಅಂತ ಉಗ್ರರೂಪಿಯಾದ ನಾಯಿಗಳು ಕಂಡು ಬಂದಾಗ ಅವುಗಳ ಕಡೆಗೆ ಒಂದು ನಾವು ಗಮನ ಇಟ್ಟು ಅವುಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಾಯಿಗೆ ನಾವು ಖಾತ್ರಿಪಡಿಸಿ ನಾವು ಮುಂದೆ ಹೋಗ್ಬೇಕಾಗತ್ತೆ. ಅದ್ರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿದಷ್ಟು ಬೊಗಳ ಜಾಸ್ತಿ ಆಗುತ್ತೆ. ಜಾಸ್ತಿ ಆಗತ್ತೆ. ಆ ನಾಯಿಗೆ ಏನ್ ಅನ್ಸುತ್ತೆ ಅಂದ್ರೆ ಇವರಿಂದ ನನಗೇನೋ ಅಪಾಯ ಇದೆ ಅಂತ ಅನ್ನಿಸುತ್ತೆ. ಹಾಗಾಗಿ ಸ್ವಲ್ಪ ಅದನ್ನ ನಾವು ಏನು ತೊಂದರೆಗೆ ಒಳಪಡಿಸ್ತಾ ಇಲ್ಲ ಅಂತ ಅದಕ್ಕೆ ಖಾತ್ರಿ ಆಗೋ ರೀತಿ ನಾವು ಮಾಡಬೇಕಾಗತ್ತೆ. ಆತ್ಮೀಯ ಕೇಳಿದರೆ, ತಮಗೆ ಈ ರೇಬಿಸ್ ರೋಗದ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ ಲೀನಾ ಗೌಡ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9593003339. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9593003339. ತುಂಬ ಸಂತೋಷ ಡಾಕ್ಟರ್ ಲೀನಾಗೌಡ ಅವರೇ, ತಾವು ಇದುವರೆಗೂ ಈ ಹುಚ್ಚುನಾಯಿ ರೋಗ ಅಥವಾ ರೇಬಿಸ್ ರೋಗ ಮತ್ತು ಅದರ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ರೈತ ಬಾಂಧವರೇ, ಇದುವರೆಗೆ ಹುಚ್ಚುನಾಯಿ ಕಡಿತ ಅಥವಾ ರೇಬಿಸ್ ರೋಗ ಮತ್ತು ಇದರ ನಿಯಂತ್ರಣ ಈ ಕುರಿತು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ಸಾರ್ವಜನಿಕ ಮತ್ತು ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿರುವ ಡಾಕ್ಟರ್ ಲೀನಾ ಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ನಾಳಿನ ಕೃಷಿರಂಗದಲ್ಲಿ ಸಮತೋಲನ ಆಹಾರ ಕುರಿತು ಡಾಕ್ಟರ್ ಕೆ ಗೀತಾ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಮಾರುಕಟ್ಟೆ ಧಾರಣೆ, ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಜ್ಮೆಂಟ್ 15,800 ರೂಪಾಯಿಯಿಂದ 16,000 ರೂಪಾಯಿ, ಅರೇಬಿಕಾ ಚೇರಿ 10,100 ರೂಪಾಯಿಯಿಂದ 10,400 ರೂಪಾಯಿ, ರೊಬಸ್ಟಾ ಪಾರ್ಜ್ಮೆಂಟ್ 17,100 ರೂಪಾಯಿಯಿಂದ 17,700 ರೂಪಾಯಿ, ರೊಬಸ್ಟಾ ಚೇರಿ 10,300 ರೂಪಾಯಿಯಿಂದ 10,700 ರೂಪಾಯಿಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ನಿಧನ ಸುದ್ದಿ. ಅರಮೇರಿ ಕಾಳಾನ ಕಂಡ ತಂಡ ಎಂ ಸುಬ್ಬಯ್ಯ ಪುಟ್ಟು ಐಂಗ 60 ದಂಡನ ಬೈತಲ ಇಂದು ಪಾಲಾಕ ಮರಣಪಟ್ಟಿತು. ಕಂಡ ತಂಡ ವೀಟ ತುಳಸಿ ಐಂಡ ವಡಿಯ ಸುಬ್ಬಯ್ಯ ಪಟ್ಟು ಐಂಡ ಆಕಿರಿ ಕಾರ್ಯ ನಾಳೆ ಪಾಲಾಕ 10 ಗಂಟೆಗೂ ಒಕ್ಕ ತೂಟಂಗಳತ್ತು ನಡಪ. ಅಮ್ಮತ್ತಿ ಕಳತ್ಮಾಡು ಗ್ರಾಮತರ ಪೌತಿರ ಮಾಚಿಮಂಡ ಎಂ ಸಿ ಕಾಳಪ್ಪ ಐಂಡ ಮೂ ಮಾಚಿಮಂಡ ಚಿನ್ನಪ್ಪ ಇಂದು ಮರಣಪಟ್ಟಿತು. 60 ದಂಡು ಬೈತರ ಮಾಚಿಮಂಡ ಚಿನ್ನಪ್ಪ ಐಂಗಡ ಆಕಿರಿ ಕಾರ್ಯ ನಾಳೆ 11 ಗಂಟೆಗೆ ಐಂಗಡ ಸ್ವಂತ ಮನ ನಡಪ. ಪಾರಣೆ ಕಿರಂದಾಡು ಗ್ರಾಮತರ ಚೇರ್ಮಂದಂಡ ಪೌತಿ ದೇವಯ್ಯ ಐಂಗಡ ಮೂ ಚೇರ್ಮಂದಂಡ ಗಣೇಶ್ ಐಂಗ ಇಂದು ಮರಣಪಟ್ಟಿತು. 93 ವೈತರ ಚೇರ್ಮಂದಂಡ ಗಣೇಶ್ ಐಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜಾನ ಐಂಗಡ ಒಕ್ಕ ತೂಟಂಗಳತ್ತು ನಡಪ. ಸುದ್ದಿ ಚೊಂಪೆ. ಪ್ರಾಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಜಿಲ್ಲೆನ ಜನರ ತುಂಬಾ ವರ್ಷದ ಬೇಡಿಕೆಯಾಗಿದ್ದ ಎಂಆರ್ಐ ಸೇವೆ ನಾಳಿನ ಮಡಿಕೇರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಕ್ಕಿದೆ. ಇದರಿಂದ ಜನ ಇನ್ನು ಮುಂದೆ ದೂರದ ಊರುಗಳಿಗೆ ಹೋಗುತ್ತಾ ಇಲ್ಲೇ. ಕೊಡಗು ವೈದ್ಯಕೀಯ ಮಹಾವಿದ್ಯಾಲಯದ ಮಡಿಕೇರಿ ಬೋಧಕ ಆಸ್ಪತ್ರೆಯಲ್ಲಿ ಎಂಆರ್ಐ ಸ್ಕ್ಯಾನಿಂಗ್ ಮಿಷಿನ್ನ ವ್ಯವಸ್ಥೆಗೆ ಬೇಕಾದ ಎಲ್ಲ ಕೆಲಸಗ ಪೂರ್ತಿ ಮುಗ್ದುಟ್ಟು ಆಸ್ಪತ್ರೆಯಲ್ಲಿ 2 ರೇಡಿಯೋಲಾಜಿ ತಜ್ಞರುಗಳು ಇವು ಬೇಕಿರುವ ಸ್ಕ್ಯಾನಿಂಗ್ ವರದಿಗಳ ತಕ್ಷಣ ಜಾಗಲೇ ಕೊಟ್ಟವೆ. ಸ್ಕ್ಯಾನಿಂಗ್ ಆದಂಗೆ ಆನ್ಲೈನ್ಲಿ ಡಾಕ್ಟರ್ಗ ವರದಿನ ಕೊಟ್ಟವೆ ಅಂತ ಆಸ್ಪತ್ರೆಯ ಅಧಿಕಾರಿಗ ಮಾಹಿತಿ ಕೊಟ್ಟಳು. 10.70 ಕೋಟಿ ಖರ್ಚಲಿ ಮಾಡಿರುವ ಈ ಮಿಷಿನ್ನ ಎಲ್ಲ ಕೆಲಸಗಾಗಿದ್ದು ಸಿಟಿ ಸ್ಕ್ಯಾನಿಂಗ್ನಂಗೆ ಇಲ್ಲಿನೂ ಆನ್ಲೈನ್ಲಿ ವರದಿ ಕೊಡುವ ವ್ಯವಸ್ಥೆನ ಮಾಡಿಳು. ಮನುಸರ ತಡಿಲಿರುವ ಎಲ್ಲ ಥರದ ಕಾಯಿಲೆಗಳ ಈ ಮಿಷಿನ್ಲಿ ಕಂಡುಹಿಡಿಯಕ್ಕೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ನಾಳೆ ಬೆಳಿಗ್ಗೆ 10:30 ಮಡಿಕೇರಿನ ಕೊಡಗುಗೌಡ ಸಮಾಜಲಿ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ಬರಹಗಾರರು ಮತ್ತು ಕಲಾವಿದರೊಟ್ಟಿಗೆ ಸಂವಾದ ಜಂಬರ ಏರ್ಪಾಡಾಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಗ ಹಂಗೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಈ ಎಲ್ಲವರ ಕೂಡುಕೂಟಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಬರುವ ತಿಂಗ 10 ಅಕ್ಟೋಬರ್ 1 ಬೆಳಿಗ್ಗೆ 10:30 ಮಡಿಕೇರಿ ಪೇಟೆನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ನಡೆದಿದೆ. ಸಂಪಾಜೆ ನಾಡ ಕಚೇರಿಯಲ್ಲಿ 9:30 ಹೋಬಳಿ ಮಟ್ಟದ ಪಿಂಚಣಿ ದಿನ ಕಾರ್ಯಕ್ರಮ ಏರ್ಪಾಡಾಟು. ಸಂಪಾಜೆ ಹೋಬಳಿಗೆ ಸೇರಿದ ಎಲ್ಲ ಸಾರ್ವಜನಿಕರು ಇದರ ಲಾಭನ ಪಡ್ಕೊಳ್ಳಕೃತ ಉಪತಹಶೀಲ್ದಾರವು ತಿಳಿಸಿಡು. ವೈದ್ಯಕೀಯ ಶಿಕ್ಷಣ ಮಂತ್ರಿ ಡಾಕ್ಟರ್ ಶರಣಪ್ರಕಾಶ ಪಾಟೀಲಾವು ನಾಳೆ ಜಿಲ್ಲೆಗೆ ಬಂದವೆ. ಮಾನ್ಯ ಮಂತ್ರಿಗ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ ಎಂಆರ್ಐ ಘಟಕಕ್ಕೆ ಚಾಲನೆ ಕೊಟ್ಟವೆತ ಮಂತ್ರಿಗಳ ಕಾರ್ಯದರ್ಶಿಗ ತಿಳಿಸಿಡು. ಗ್ರೀನ್ಸ್ ಯುವಕ ಸಂಘ ಕಟ್ಟೆಮಾಡು, ಗ್ರಾಮ ಪಂಚಾಯಿತಿ ಕಟ್ಟೆಮಾಡು ಇವರ ಕೂಡುಕೂಟಲಿ ಗಾಂಧಿ ಜಯಂತಿನ ಬಾಬ್ತು 10 ಅಕ್ಟೋಬರ್ 2 ಬೆಳಿಗ್ಗೆ 9 ಗಂಟೆಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ ಕಟ್ಟೆಮಾಡಲಿ. ಮುಕ್ತ ಹಗ್ಗ ಎಳೆಯುವ ಪೈಪೋಟಿ, ಕಾಯಿಗೆ ಗುಂಡು ಹೊಡೆಯುವ ಪೈಪೋಟಿ, ಹಂಗೆ ತರವರಿ ಆಟೋಟಗ ಏರ್ಪಾಡಾಟುತ್ತ ನಡೆಸವು ಮಾಹಿತಿ ಕೊಟ್ಟಳು. ಮಡಿಕೇರಿ ದಸರಾ ಜನೋತ್ಸವದ ಎಲ್ಲ ಮಾಹಿತಿನ ಜೋಡಿಸಿ ಪತ್ರಕರ್ತ ಅನಿಲ್ ಎಚ್ ಟಿ ಅವು ಬರೆದಿರುವ ಕಾಪಿ ಟೇಬಲ್ ಪುಸ್ತಕ ನಾಳೆ ಸಾಯಂಕಾಲ 4 ಗಂಟೆಗೆ ಮಡಿಕೇರಿನ ರೆಡ್ ಬ್ರಿಕ್ಸ್ ಇನ್ನ ಸತ್ಕಾರ ಸಭಾಬಾಡಿಯಲ್ಲಿ ಬಿಡುಗಡೆ ಆದೆ. ಹೆಸರು ಪಡೆದ ಮಡಿಕೇರಿ ದಸರನ ತುಂಬ ವರ್ಷಗಳಿಂದ ಗೌಜಿಲಿ ನಡೆಸಿಕೊಂಡು ಬರ್ತಾವಳು. ಹಂಗೆ ಈ ವರ್ಷನೂ ಸಹ ತುಂಬ ಗೌಜ್ಜಲಿ ನಡೆಸಿಕೆ ಬೇಕಾದ ಎಲ್ಲ ತಯಾರಿಗ ನಡೀತಾ ಉಂಟು. ಜೆಸಿಐ ಪೊನ್ನಂಪೇಟೆ ನಿಸರ್ಗ ಘಟಕದ ಕಡೆಯಿಂದ ಜೆಸಿಐ ನಿಸರ್ಗ ರಾಜ್ಯ ಮಟ್ಟದ ಕೆಸರುಗದ್ದೆ ಆಟೋಟಗ ಅಕ್ಟೋಬರ್ 5 ಪೊನ್ನಂಪೇಟೆ ತಾಲೂಕಿನ ಹುದಿಕೇರಿ ಹತ್ತಿರದ ಬೇಗುರ್ಲಿ ಏರ್ಪಾಡಾಟು. ಆಟೋಟಲಿ ಗಂಡು ಜನರಿಗೆ ಕಾಲ್ಚೆಂಡು ಹಗ್ಗ ಎಳೆಯುವ ಪೈಪೋಟಿ, ಹಂಗೆ ಹೆಣ್ಣು ಜನರಿಗೆ ಹಗ್ಗ ಎಳೆಯುವ ಪೈಪೋಟಿ, ಕೆಸರುಗದ್ದೆ ಓಟ, ವಾಲಗ ತಾಟು ಪೈಪೋಟಿಗೆ ನಡೆದೇತ ನಡೆಸುವ ಮಾಹಿತಿನ ಕೊಟ್ಟಳು. ಮಾದಾಪುರ ಡಿ ಚೆನ್ನಮ್ಮ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆನ ವರ್ಷದ ಶಿಬಿರ 4 ಮುಟ ಸುಂಟಿಕೋಪ ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ ಹಂಗೆ ಪ್ರೌಢ ಹೈಸ್ಕೂಲ್ಲಿ ಏರ್ಪಾಡಾಟು. ಅಂಚೆ ಇಲಾಖೆನ ಕಡೆಯಿಂದ 4 ಸೋಮವಾರ ಶ್ರೀಮಂಗಲ ಗ್ರಾಮ ಪಂಚಾಯತಿಲಿ ಆಧಾರ್ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಇದರ ಲಾಭನ ಪಡ್ಕೊಳಕ. ಕೂರ್ಗ್ ಕಾಪಿಔಟ್ ಮೂವೀಸ್ ಬ್ಯಾನರ್ ನಡಿಲಿ ತಯಾರಾಗಿರುವ ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ್ಪವು ತಯಾರು ಮಾಡಿ ನಿರ್ದೇಶನ ಮಾಡಿರುವ ಕೊಡವ ಚಲನಚಿತ್ರ ಕಾಂಗತ 3 ಚಿತ್ರದ ಚಿತ್ರೀಕರಣ ಪೂರ್ತಿಯಾಗಿದ್ದು ಚಿತ್ರದ ಪ್ರೋಮೋ ಮತ್ತು ಪೋಸ್ಟರ್ ಇಂದು ಬಿಡುಗಡೆ ಆಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಹಂಗೆ ಪ್ರವಾಸೋದ್ಯಮ ಪಾಲುದಾರರು ಇವರ ಕೂಡು ಕೂಟಲಿ 4:30 ಬೆಳಿಗ್ಗೆ 10 ಮಡಿಕೇರಿ ಪೇಟೆನ ಅಕ್ಷರಿ ಕಟ್ಟಡಲಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ, ಪ್ರವಾಸೋದ್ಯಮ ಮತ್ತು ಶಾಂತಿ ಕಾರ್ಯಕ್ರಮ ಏರ್ಪಾಡಾಟು. ಕಂದಾಯ ಇಲಾಖೆಯಲ್ಲಿ ಮಾಡಿದ ಒಳ್ಳೆ ಸೇವೆಗಾಗಿ ಸೋಮರಪೇಟೆ ತಾಲೂಕಿನ ಹಂಡ್ಲಿ ಗ್ರಾಮದ ಆಡಳಿತಾಧಿಕಾರಿಗಳಾದ ಶ್ವೇತಶ್ರೀ ಹಂಗೆ ಚೈತ್ರ ಎಸ್ಎಸ್ ಅವಕ್ಕೆ ಸರ್ಕಾರ ವರ್ಷದ ಅತ್ಯುತ್ತಮ ಕಂದಾಯ ಅಧಿಕಾರಿ ನಾಮನ ಕೊಟ್ಟು ಗೌರವಿಸಿಟ್ಟು. ಬೆಂಗಳೂರಿನ ವಿಕಾಸಸೌಧದಲ್ಲಿ ನಡೆದ ಜಂಬರಲ್ಲಿ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡವು ಈ ಇಬ್ಬರು ಅಧಿಕಾರಿಗಳಿಗೆ ಇನಾಮನ ಕೊಟ್ಟಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಿಸಿದ್ದವರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಡಿವೈನ್ ಪಾರ್ಕ್ ಟ್ರಸ್ಟ್, ಸಾಲಿಗ್ರಾಮ, ಉಡುಪಿ. ಇದರ ಅಂಗಸಂಸ್ಥೆ ವಿವೇಕ ಜಾಗೃತ ಬಳಗ ಮಡಿಕೇರಿ. ಇವರ ಆಶ್ರಯದಲ್ಲಿ ಇದೇ 29 ನಾಳೆ ಭಾನುವಾರ ಬೆಳಿಗ್ಗೆ 9:00 ಮಧ್ಯಾಹ್ನ 1:30 ಮಡಿಕೇರಿ ಪೆನ್ಷನ್ ಲೈನ್ನಲ್ಲಿರುವ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಸಭಾಂಗಣದಲ್ಲಿ ಅತ್ಯಪರೂಪ ಆತ್ಮೋನ್ನತಿ ಶಿಬಿರ ನಡೆಯಲಿದೆ. ಸರ್ವರು ಪಾಲ್ಗೊಳ್ಳುವಂತೆ ಬಳಗದ ಅಧ್ಯಕ್ಷರಾದ ಶ್ರೀಮತಿ ಪದ್ಮವೇಣಿ ಅವರು ಕೋರಿದ್ದಾರೆ. ಕಾನೂರು ಗ್ರಾಮ ಪಂಚಾಯತಿಯ 2023-24 ಸಾಲಿನ ಜಮಾಬಂದಿ ಸಭೆ ಇದೇ 30 ಸೋಮವಾರ ಪೂರ್ವಾಹ್ನ 11 ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಪಿಟಿ ದೇವಿ ಅವರ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ ಮೋಹನ್ ಅವರ ಉಪಸ್ಥಿತಿಯಲ್ಲಿ ನಡೆದಿದೆ. ಸಾರ್ವಜನಿಕರೆಲ್ಲ ಪಾಲ್ಗೊಂಡು ಸಭೆಯನ್ನು ಯಶಸ್ಸುಗೊಳಿಸುವಂತೆ ಕಾನೂರು ಗ್ರಾಮ ಪಂಚಾಯತಿ ಪ್ರಕಟಣೆ ಕೋರಿದೆ. Dear esteemed listeners, with the divine blessings of Paramapujya Jagatguru Padma Bhushana Puraskrita Shri Shri Shri Dr. Balagangadharanatha Mahaswamiji and under the guidance of our esteemed Chancellor, His Holiness Jagatguru Shri Shri Shri Dr. Nirmalanandanatha Mahaswamiji, Adi Chunchanagiri University is proud to announce that we have achieved NAC A+ status, a testament to our unwavering commitment to providing exceptional education and fostering a nurturing environment for our students. We have established ourselves as a trusted brand in academia. For the best education and the bright future of your children, let the first choice be Adi Chunchanagiri University, BG Nagara, Mandya District. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ವಾರದ ಪ್ರತಿ ಶುಕ್ರವಾರ ಬೆಳಗ್ಗೆ 9:30 ಸಂಜೆ 5:30 ಖ್ಯಾತ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಸೌದ್ ಪಿಎಂ ಇವರು ಲಭ್ಯವಿದ್ದು ಕಾಂಪ್ಲೆಕ್ಸ್ ಫ್ರಾಕ್ಚರ್, ಸೊಂಟ ಮತ್ತು ಮಂಡಿ ರಿಪ್ಲೇಸ್ಮೆಂಟ್, ಸೊಂಟದ ಫ್ರಾಕ್ಚರ್, ಪೆಲ್ವಿಯಾಸೆಟಬುಲಾರ್ ಫ್ರಾಕ್ಚರ್, ಎಸಿಎಲ್ ಮತ್ತು ಕ್ರೀಡಾಗಾಯಗಳಿಗೆ ಸಂಬಂಧಪಟ್ಟ ಶಸ್ತ್ರಕ್ರಿಯೆಗಳನ್ನು ನಡೆಸಲಾಗುವುದು. ಸಂಪರ್ಕಿಸಿ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್, KSRTC ಬಸ್ ಸ್ಟ್ಯಾಂಡ್ ಸಮೀಪ, ವಿರಾಜಪೇಟೆ. ಅಪಾಯಿಂಟ್ಮೆಂಟ್ಗಾಗಿ ಕಾಲ್ ಮಾಡಿ 9633-6111-70. ಬೆಂಗಳೂರಿನ ಸೆಲೋನೈಟ್ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಗೋಣಿಕೊಪ್ಪದ ಪ್ಲಾಂಟರ್ಸ್ ಕ್ಲಬ್ನಲ್ಲಿರುವ 3 ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ಮುಕ್ತ ಬ್ಯಾಡ್ಮಿಂಟನ್ ಕೋಚಿಂಗ್ ನೀಡಲಾಗುತ್ತಿದೆ. ಬೆಳಿಗ್ಗೆ 6-8 ಮತ್ತು ಸಂಜೆ 3-6 2 ಬ್ಯಾಚ್ನಲ್ಲಿ ನಡೆಯುವ ತರಬೇತಿಯನ್ನು ರಾಷ್ಟ್ರೀಯ ಆಟಗಾರರಿಗೆ ತರಬೇತಿ ನೀಡಿದ ತರಬೇತುದಾರರು ನೀಡಲಿದ್ದು, ಕ್ಲಬ್ನ ಸದಸ್ಯರಲ್ಲದೆ ಸಾರ್ವಜನಿಕರು ಕೂಡ ಕೋಚಿಂಗ್ ಪಡೆದುಕೊಳ್ಳಬಹುದು. ಪ್ರವೇಶ ಶುಲ್ಕ 3,000 ರೂಪಾಯಿಯಿಂದ ಆರಂಭಗೊಳ್ಳಲಿದ್ದು, ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ 7259-212-630. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ಗಾಗಿ ಸಂಪರ್ಕಿಸಿ ಕವನ್ 9606010186.